ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭೂಮಿಕಾ ಎಚ್ ಆರ್ ಅಂತ. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ತಮಗೆಲ್ಲ ಶುಂಠಿ ಬೆಳೆ ನಿರ್ವಹಣೆಯ ಕುರಿತು ಮಾಹಿತಿಯನ್ನು ನೀಡಲಿದ್ದೇನೆ. ಶುಂಠಿ ನಮ್ಮ ರಾಜ್ಯದ ಪ್ರಮುಖ ಸಾಂಬಾರ ಬೆಳೆ. ಸಮಶೀತೋಷ್ಣ ವಲಯದ ಬೆಳೆಯಾದಂತಹ ಶುಂಠಿಯು ಬೆಚ್ಚನೆಯ ಆರ್ದ್ರ ವಾತಾವರಣದಲ್ಲಿ ಹುಲುಸಾಗಿ ಬೆಳೆಯುತ್ತೆ. ಶುಂಠಿ ಬಿತ್ತನೆಗೆ ಮೇ ತಿಂಗಳು ಸೂಕ್ತವಾದಂತಹ ಕಾಲ. ಇದನ್ನ ನೀರಾವರಿ ಬೆಳೆಯಾಗಿ ಬೆಳೆಯಬಹುದು ಅಂತ ಇದ್ರೆ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಕೂಡ ನಾವು ಬಿತ್ತನೆಯನ್ನ ಮಾಡ್ಕೋಬಹುದು. ಬಿತ್ತನೆ ಶುಂಠಿಯನ್ನ ನಾವು ಸದಾ ರೋಗಮುಕ್ತ ಉತ್ತಮ ಇಳುವರಿ ನೀಡುತ್ತಿರುವಂತಹ ಜಮೀನಿನಿಂದ ಆಯ್ಕೆ ಮಾಡಿಕೊಳ್ಬೇಕು. ಯಾಕೆ ಅಂದ್ರೆ ಶುಂಠಿಯನ್ನ ಬಾಧಿಸುವಂತಹ ಪ್ರಮುಖ ರೋಗವಾದಂತಹ ಕೊಳೆ ರೋಗವು ಈ ರೋಗಗ್ರಸ್ತ ಬೀಜದ ಗಡ್ಡೆಯಿಂದಲೂ ಕೂಡ ಹರಡುತ್ತದೆ. ಗಡ್ಡೆಗಳನ್ನ ರೋಗ ತಡೆ ಮುಂಜಾಗ್ರತಾ ಕ್ರಮವಾಗಿ .03 ಮ್ಯಾಂಕೋಜೆಬ್ ಶಿಲೀಂಧ್ರ ನಾಶಕ ದ್ರಾವಣದಲ್ಲಿ, ಅಂದ್ರೆ 3 ಗ್ರಾಂ ಮ್ಯಾಂಕೋಜೆಬ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿದಂತಹ ದ್ರಾವಣದಲ್ಲಿ ಸುಮಾರು 30 ನಿಮಿಷಗಳವರೆಗೆ ನೆನೆಸಿ 3-4 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಬಳಸಬೇಕು. ಸಾವಯವ ಪದ್ಧತಿಯಲ್ಲಿ ಆದ್ರೆ ಜೈವಿಕ ಪೀಡನಾಶಕಗಳನ್ನ ನಾವು ಬಳಸಬಹುದು. ಉದಾಹರಣೆಗೆ ಟ್ರೈಕೋಡರ್ಮಾ, ಸುಡೋಮೋನಾಸ್ ದ್ರಾವಣ ಅಥವಾ ಪುಡಿಯಿಂದ ಬೀಜೋಪಚಾರವನ್ನ ಮಾಡ್ಕೋಬೇಕಾಗುತ್ತೆ. ಅಲ್ಲದೆ ಬಿತ್ತನೆ ನಂತರ ಬರಬಹುದಾದಂತಹ ರೋಗವನ್ನ ತಡೆಯೋದಕ್ಕೆ ಜಮೀನಿನಲ್ಲಿ ಅಥವಾ ಭೂಮಿಯ ಸಿದ್ಧತೆ ಸಮಯದಲ್ಲಿ ಎಕರೆಗೆ 1 ಟನ್ನಷ್ಟು ಬೇವಿನ ಹಿಂಡಿಯನ್ನ ಮಣ್ಣಿಗೆ ಬೆರೆಸೋದು ಸೂಕ್ತ. ಸಾವಯವ ಗೊಬ್ಬರವನ್ನ ಸುಮಾರು 10-15 ಟನ್ ಪ್ರತಿ ಎಕರೆಗೆ ನೀಡುವುದು ಸಹ ಅಧಿಕ ಇಳುವರಿಗೆ ಸಹಾಯಕ. ಇದಲ್ಲದೆ ಶುಂಠಿಗೆ ಎಕರೆಗೆ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಹಾಗೂ 20 ಕೆಜಿ ಪೊಟ್ಯಾಷ್ನ ಅಗತ್ಯ ಇದೆ. ಶುಂಠಿ ಗಡ್ಡೆಗಳನ್ನ ಸುಮಾರು 1 ಅಡಿ ಅಂತರದ ಸಾಲುಗಳಲ್ಲಿ 1 ಅಡಿ ಅಂತರದಲ್ಲಿ ನಾಟಿ ಮಾಡಿ ಒಣ ಹುಲ್ಲು ಅಥವಾ ದರಗಿನ ಹೊದಿಕೆ ಮುಚ್ಚೋದ್ರಿಂದ ಕಳೆಯನ್ನ ನಿಯಂತ್ರಿಸಬಹುದು. ಜೊತೆಗೆ ತೇವಾಂಶದ ರಕ್ಷಣೆಗೂ ಕೂಡ ಇದು ಸಹಕಾರಿ. ಶುಂಠಿಯನ್ನ ಇತರೆ ಧಾನ್ಯದ ಬೆಳೆಗಳು ಹಾಗೂ ತರಕಾರಿ ಬೆಳೆಗಳೊಂದಿಗೆ ಸಹ ನಾವು ಆವರ್ತನೆ ಮಾಡಿ, ಅಂದ್ರೆ ಕ್ರಾಪ್ ರೊಟೇಷನ್ ಮಾಡೋದು, ಅಥವಾ ಮಿಶ್ರ ಬೆಳೆಯಾಗಿ ಸಹ ಬೆಳೆಯಬಹುದು. ಆದ್ರೆ ಸೋಲನೇಸಿ ಕುಟುಂಬಕ್ಕೆ ಸೇರಿದಂತಹ ಬೆಳೆಗಳಾದಂತಹ ಉದಾಹರಣೆಗೆ ಟೊಮ್ಯಾಟೊ, ಮೆಣಸಿನಕಾಯಿ, ಹಸಿಮೆಣಸು, ಬದನೆ, ಆಲೂಗಡ್ಡೆ, ಶೇಂಗಾ ಇಂತಹ ಬೆಳೆಗಳೊಂದಿಗೆ ಬೆಳೆದಾಗ ಈ ಸೊರಗು ರೋಗದ ಬಾಧೆ ಈ ಎರಡೂ ಬೆಳೆಗಳನ್ನು, ಅಂದ್ರೆ ಶುಂಠಿಯನ್ನು ಕೂಡ ಮತ್ತು ಈ ಮಿಶ್ರ ಬೆಳೆಗಳನ್ನು ಕೂಡ ಬಾಧಿಸಬಹುದು. ಆದ್ರಿಂದ ಇವುಗಳನ್ನ ಒಟ್ಟಿಗೆ ಬೆಳೆಯೋದು ಒಳ್ಳೆಯದಲ್ಲ. ಕೊಳೆ ರೋಗವು ಶುಂಠಿಯನ್ನು ಬಾಧಿಸುವಂತಹ ಪ್ರಮುಖ ರೋಗ. ಇದು ಮಣ್ಣಿನಲ್ಲಿರುವಂತಹ ಪಿಥಿಯಂ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಆರಂಭಿಕ ಲಕ್ಷಣಗಳು ಈ ರೋಗದ್ದು ಹೇಗಿರುತ್ತೆ ಅಂದ್ರೆ ಗಿಡದ ಕೆಳಭಾಗದಲ್ಲಿರುವಂತಹ ಎಲೆಗಳ ಅಂಚುಗಳು, ಅಂದ್ರೆ ಮಾರ್ಜಿನ್ಸ್, ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಕ್ರಮೇಣ ಇದು ಮೇಲಿನ ಎಲೆಗಳಿಗೂ ಸಹ ಹಬ್ಬಿ ಎಲೆಗಳು ಸಂಪೂರ್ಣ ಮುದುರ್ಕೊಂಡು ಜೋತ್ ಬೀಳುತ್ತೆ. ಗಡ್ಡೆಗಳು ಕೂಡ ಕೊಳೆತು ಕಂದುಗಳು ಸಹ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದರ ತಡೆಗಟ್ಟೋದಕ್ಕೋಸ್ಕರ .03 ಮ್ಯಾಂಕೋಜಬ್ ದ್ರಾವಣದಿಂದ ಗಡ್ಡೆಗಳು ಚೆನ್ನಾಗಿ ತೊಯ್ಯುವಂತೆ ಮಣ್ಣನ್ನು ಕೂಡ ನಾವು ನೆನೆಸಬೇಕು. ಇನ್ನೊಂದು ಶುಂಠಿಯನ್ನು ಬಾಧಿಸುವ ಪ್ರಮುಖ ರೋಗ ಬಾಡುಕೊಳೆ ರೋಗ ಅಂತ. ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗವಾಗಿದ್ದು ಇದರ ಆರಂಭಿಕ ಲಕ್ಷಣ ಅಂದ್ರೆ ಕೆಳಗಿನ ಎಲೆಗಳು ಮುದುಡಿ ಜೋತ್ ಬೀಳುತ್ತೆ. ನಂತರ ಗಡ್ಡೆಗಳು ಕೊಳೆತು ಕೆಟ್ಟ ವಾಸನೆ ಕೂಡ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನ ತಡೆಗಟ್ಟೋದಕ್ಕೆ ಮ್ಯಾಂಕೋಜಬ್ ದ್ರಾವಣದಲ್ಲಿ ಡ್ರೆಂಚ್ ಮಾಡೋದ್ರ ಜೊತೆಗೆ ಅಥವಾ COC ಕಾಪರ್ ಆಕ್ಸಿಕ್ಲೋರೈಡ್ .02 ದ್ರಾವಣದಿಂದ ಗಡ್ಡೆ ಹಾಗೂ ಮಣ್ಣನ್ನ ನಾವು ನೆನೆಸಬೇಕಾಗುತ್ತೆ. ಇನ್ನು ಎಲೆ ಚುಕ್ಕೆ ರೋಗ ಅನ್ನೋದು ಸಹ ಶುಂಠಿಯನ್ನು ಬಾಧಿಸುವ ಪ್ರಮುಖ ರೋಗ. ಇದರಲ್ಲಿ ಕಂದು ಬಣ್ಣದಿಂದ ಆವೃತವಾದಂತಹ ನಡುವೆ ಬಿಳಿ ಬಣ್ಣದಿಂದ ಕೂಡಿರುವಂತಹ ಚುಕ್ಕೆಗಳು ಎಲೆಗಳ ಮೇಲೆ ಕಂಡು ಬರುತ್ತವೆ. ಚುಕ್ಕೆಗಳು ನಂತರ ಒಂದಕ್ಕೊಂದು ಬೆಸೆದು ದೊಡ್ಡ ಮಚ್ಚೆಗಳ ತರ ಕಾಣುತ್ತೆ. ಇದರ ತಡೆಗೆ .01 ಬೋರ್ಡೋ ದ್ರಾವಣ ಅಥವಾ .02 ಮ್ಯಾಂಕೋಜಬ್ ದ್ರಾವಣದಿಂದ ನಾವು ಸಿಂಪರಣೆಯನ್ನ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9741001 ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. बहु रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-डिजिट अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಇನ್ನು ಮುಂದೆ ಕೇಳಿ ಆಕಾಶವಾಣಿ. ಕೃಷಿ ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ತೆಂಗಿನ ಎಣ್ಣೆಯ ಅಮೃತ ಶಕ್ತಿ ಕುರಿತು ಮಾತುಕತೆ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಇದೇನ್ ಗಂಗಮ್ಮ, ಮೊನ್ನೆ ತಾನೇ 20 ಲೀಟರ್ ಕೊಬ್ಬರಿ ಎಣ್ಣೆ ತಗೊಂಡೋಗಿದ್ದೆ. ಮತ್ತೆ ಅಷ್ಟೇ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಂಡು ಹೊರಟಿದೀಯಲ್ಲ, ನೀನೇನ್ ಎಣ್ಣೆನ ಅಡಿಗೆಗ್ ಬಳಸ್ತೀಯೋ ಕುಡಿಯಕ್ಕೆ ಬಳಸ್ತೀಯವ? ಯಾಕೆ ಕುಡಿಯಕ್ ಬಳಸಬಾರ್ದು ಅಂತ ಯಾರಾದ್ರೂ ಹೇಳಿದಾರಾ? ಅಡ್ಗೆಗ್ ಎಷ್ಟ್ ಬೇಕೋ ಅಷ್ಟ್ ಉಪಯೋಗಿಸೋದು, ಮತ್ತೆ ಬೇರೆ ಬಳಕೆಗೆ ಎಷ್ಟ್ ಬೇಕೋ ಅಷ್ಟ್ ಬಳಸೋದು. ಯಾವ್ದಾದ್ರೆ ಏನು, ಎಲ್ಲದಕ್ಕೂ ಒಂದು ಮಿತಿ ಇದ್ದೇ ಇರುತ್ತೆ. ಮಾತೇ ಇಲ್ವಾ ಅತಿಯಾದ್ರೆ ಅಮೃತನು ವಿಷ ಅಂತ. ಅಗೋ ನೋಡು ಗಂಗಮ್ಮನ ಕೊಬ್ಬರಿ ಎಣ್ಣೆ ಉತ್ಸವ ಮತ್ ಶುರುವಾಗೈತೆ. ಇಷ್ಟೊಂದು ಎಣ್ಣೆ ಅದ್ ಏನ್ ಮಾಡ್ತೀಯೋ ಕಾಣೆ ಕಣವ್ವ. ಅವ್ರ ಮನೇಲಿ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆನೆ ಹಾಕೋದು. ಅಡಿಗೆಗೆ, ತಿಂಡಿಗೆ, ತಲೆಗೆ, ಮೈಗೆ, ದೀಪಕ್ಕೆ, ಯಾವುದಕ್ಕೆ ಬಳಸಲ್ಲ ಹೇಳು. ಗಂಗಕ್ಕನ ಪ್ರಭಾವದಿಂದ ನಮ್ ಮನೆಲ್ರು ಕೊಬ್ಬರಿ ಎಣ್ಣೆ ಬಳಕೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಅದೇ ಹಂಗ ಉಪಯೋಗ ಮಾಡ್ತಾರೋ ಕಾಣೆ, ವಾಸನೆ ಅಲ್ವಾ ಸ್ವಲ್ಪ. ನೀನ್ ಹೇಳೋದು ನಿಜ, ಎಲ್ಲ ಸರಿ, ಕಿವಿ ಮಾತ್ರ ಇತ್ತಾಳೆ ಅನ್ನೋ ತರ ವಾಸನೆ ಒಂದ್ ದೊಡ್ಡ ಸಮಸ್ಯೆ ನೋಡು. ನೀನ್ ಹೇಳೋ ಮಾತು ಇದಕ್ ಒಂದಲ್ಲ ಬಿಡು. ಹಿತ್ತಾಳೆನು ಅಲ್ಲ, ತಾಮ್ರಾನು ಅಲ್ಲ, ಬಂಗಾರ ಇದ್ದಂಗೆ. ಅಮೃತ್ ಸಮಾನವಾದ ಎಣ್ಣೆನ ಆಡ್ಕೊಳ್ತಿರಲ್ಲ ನೀವು, ಇದ್ಯಾವ ನ್ಯಾಯ ಅಂತೀನಿ. ಅದೇಳ್ ಗಂಗಕ್ಕ, ಸತ್ಯ ಸುಳ್ಳು ಎರಡೂ ಗೊತ್ತಿಲ್ಲ. ಅವ್ರು ಇವ್ರು ಅಂದ್ರು ಅಂತ ನಾವು ಅನ್ನದೆಯಾ ಅನ್ನೋದು, ಇಲ್ಲಿ ನಿಜ ಆಯ್ತು ನೋಡವ. ನಾನೇನೋ ತಿನ್ನಕ್ ಎಂದೂ ಉಪಯೋಗಿಸಿಲ್ಲ ರೀ, ಬರೀ ತಲೆಗೆ ಹಚ್ಕೊಳ್ಳೋದ್ ಮಾತ್ರ ಬಳಸ್ತೀನಿ. ಹಾಗಾಗಿ ನಮ್ಗೆ ತಿನ್ನಕ್ಕೆ ಸ್ವಲ್ಪ ವಾಸನೆ ಅಂತ ಅನ್ನಿಸ್ತೈತಿ. ನಾವು ತಲೆಗಚ್ಚೋಕು ಕೂಡ ಅಂಗಡಿಯಿಂದನೆ ತರ್ತಾ ಇದ್ವಿ, ಈಗ ಅದು ಇಲ್ಲ. ನಮ್ ಮಕ್ಳು ಅದ್ ಯಾವ್ಯಾವ್ದೋ 100 ತರದ ಎಣ್ಣೆ ತಂದು ಹಚ್ಕೊಳ್ತಾರೆ, ಅದ್ರ ವಾಸನೆ ಕುಡಿದ್ರೆ ತಲೆ ನೋವು ಬಂದ್ಬಿಡುತ್ತೆ. 100 ತರದ ಎಣ್ಣೆ ಹಚ್ಕೊಂಡು ಇರೋ 4 ಕೂದ್ಲು ಉದ್ರೋಗಿದಾವೆ, ಬರೀ ಅಷ್ಟು ದುಡ್ಡು ಖರ್ಚು. ನಮ್ ತಾಜಾ ತೆಂಗಿನ ಎಣ್ಣೆ ವಾಸನೆ ನೋಡು, ಹಂಗೆ ಘಮ್ ಅನ್ನುತ್ತೆ. ಅದಕ್ಕೆಲ್ಲ ಎಣ್ಣೆನೆ ಕಾರಣ ಅಂತೀಯ? ಅದೊಂದು ಕಾರಣ ಅಂತ ಹೇಳಕ್ಕಾಗಲ್ಲ, ಪ್ರೋಟೀನು, ವಿಟಮಿನ್ನು, ಹಿಂಗೆ ಏನೇನೋ ಇರುತ್ತೆ. ಜೊತೆಗಿದು ಒಂದು ಮುಖ್ಯವಾದ ಕಾರಣ ಅನ್ಬಹುದು ನಿಜ. ಒಪ್ಪೋ ಮಾತು ಬಿಡು. ಆದ್ರೂ ಹಿಂದೆಲ್ಲ ತಲೆಗೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಅಂತ ಮನೇಲ್ ಮಾಡ್ಕೊಳ್ತಾ ಇದ್ರು. ಹಾಗೆ ನಿಂಗೆಲ್ಲ ಸಣ್ಣ ವಯಸ್ಸಿಗೆ ಕೂದ್ಲು ಉದ್ರೋಗದು, ಬೆಳ್ಳಗಾಗೋದು ಇದೆಲ್ಲ ಇರ್ಲಿಲ್ಲವ. ಆಗಿನ ಆಹಾರನು ಚೆನ್ನಾಗಿತ್ತು, ಅಭ್ಯಾಸನು ಚೆನ್ನಾಗಿತ್ತು, ಅದಕ್ಕೆ ಆರೋಗ್ಯನು ಚೆನ್ನಾಗಿತ್ತು. ಈಗ್ಲೂ ಒಳ್ಳೆ ಅಭ್ಯಾಸ ಮಾಡ್ಕೋಬಾರ್ದು ಅಂತ ಏನಿಲ್ವಲ್ಲ, ದೊಡ್ಡವರು ನಾವು ಕಲಿಸಿದ್ದು ಮಕ್ಳು ಕಲಿತಾರೆ. ನಮ್ ಮನೇಲಿ ನೋಡಿ, ಈಗ 5-6 ವರ್ಷದಿಂದ ಕೊಬ್ಬರಿ ಎಣ್ಣೆ ಬಳಸ್ತಾ ಇದೀವಿ. ಮೊದ್ಮೊದ್ಲು ನಮ್ಗೂ ಅಭ್ಯಾಸ ಕಷ್ಟ ಆಯ್ತು, ಮಕ್ಳು ಮನೆಯವ್ರಿಗೆ ಅದಕ್ ಹೊಂದಿಸಿದ್ದು ಅಷ್ಟಿಷ್ಟ ಕಷ್ಟ ಆಗ್ಲಿಲ್ಲ. ಈಗ ನೋಡಿದ್ರೆ ಇದನ್ ಬಿಟ್ ಮತ್ತೊಂದ್ ಎಣ್ಣೆ ಮುಟ್ಟಲ್ಲ. ಆಡ್ತಾ ಆಡ್ತಾರ ಆಗ ಅಂತ ನಮ್ ಮನೆಯಲ್ಲೂ ಹಂಗೆ ಇತ್ತು. ಬರ್ತಾ ಬರ್ತಾ ನಾನು ಯಾವ್ದೋ ಒಂದ್ ಎಣ್ಣೆ ಅಂದ್ರು ನಮ್ ಮನೆಯವ್ರು ಮಕ್ಳು ಒಪ್ಪೋದೇ ಇಲ್ಲ, ಅದೇ ಎಣ್ಣೆನೆ ಬೇಕು ಅಂತಾರೆ. ನೀವ್ ಹೇಳದ್ ಕೇಳ್ತಾ ಇದ್ರೆ ಅದ್ ಯಾರೇ ಹೇಳಿದ್ರಂತೆ, ನಮ್ ಮನೆ ಎತ್ತಿಗೆ 3 ಕೋಡು ಅನ್ನತ್ತಾರ, ಹಂಗ್ ಹೇಳ್ತಾ ಇದ್ದೀರಾ. ಅದನ್ನೇನ್ ಇರಬಾರ್ದಿದ್ದು ನಿಮ್ ಕೊಬ್ಬರಿ ಎಣ್ಣೆಲಿ ಇಂತೀನಿ. ಏನ್ ಒಂದು ಒಳ್ಳೆ ಅಂಶ, ಗುಣ ಇರೋದಕ್ಕೆ ಇವರಿಬ್ರು ಅಷ್ಟೊಂದು ಹೊಗಳತಾ ಇರೋದು ಅಂತ ಕಾಣುತ್ತೆ. ಅದೇನು ಅಂತ ನೀವಿಬ್ರು ಹೇಳ್ರವ ತಾಯಿ, ನಾವು ಬೆಳೆಯೋ ಕೊಬ್ಬರಿ ಮಹತ್ವ ನಮಗೂ ಸ್ವಲ್ಪ ಅರ್ಥ ಆಗ್ಲಿ. ನಾವ್ ಬೆಳೆಯೋ ಬೆಳೆಗಳ ಶಕ್ತಿ ಸಂಪತ್ತು ನಮ್ಗೆ ತಾನೇ ಮೊದ್ಲು ಗೊತ್ತಿರ್ಬೇಕು. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರಿಗೇನ್ ಹೇಳೋದು? ರೈತರಾದ ನಮಗೆ ನಮ್ಮ ಬೆಳೆಗಳ ಮಾಹಿತಿಗಳನ್ನ ಇರಬೇಕು, ಮತ್ತು ಅದನ್ನ ಮೊದಲು ನಾವು ಸಮರ್ಥಕವಾಗಿ ನಂಬಿಕೆಯಿಂದ ಬಳಸಬೇಕು. ಆವಾಗ ಬೇರೆಯವ್ರಿಗೂ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ. ಅದು ನಿಜ ಬಿಡವ್ವ, ಏನೇನೋ ಬೆಳಿತೀವಿ, ಎಷ್ಟೆಷ್ಟೋ ಕಷ್ಟ ಬಿದ್ದು ಕಾಪಾಡಿ ಫಸಲು ತೆಗಿತೀವಿ, ಆದ್ರೆ ಎಷ್ಟೋ ಸರಿ ಅದ್ರ ಕುರಿತು ಮಾಹಿತಿ ನಮಗೆ ಇರೋದಿಲ್ಲ. ಹೌದು ಅಲ್ವಾ? ಮತ್ತೆ ರಾಗಿ, ಸಾವೆ, ಸಜ್ಜೆ, ನವಣೆ, ಆರ್ಕ, ಊದ್ಲು, ಕೊರ್ಲೆ, ಬರ್ಗು ಮುಂತಾದ ಧಾನ್ಯಗಳ ಮಹತ್ವ ನಮ್ಮ ಹಿರಿಯರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಅಂತೀನಿ. ನಮ್ ಕಾಲಕ್ಕೆ ಧಾನ್ಯಗಳಾಗ್ಲೇ ಮರ್ತೋಗೋ ತರ ಆಗಿತ್ತು ನೋಡು, ಈಗ ಮತ್ತೆ ಹೊಸದಾಗಿ ಅದ್ರ ಬಗ್ಗೆ ತಿಳಿಯೋಕ್ ಪ್ರಾರಂಭ ಮಾಡಿಲ್ವಾ? ಅದಕ್ಕೆ ಹೇಳೋದು ತನ್ನ ಹರಿವು ತನಗೆ ಗುರು ಅಂತ. ಇಂಥ ಇನ್ನು ಎಷ್ಟೋ ನಮ್ಮ ಮೂಲ ಬೆಳೆಗಳ ಬಗ್ಗೆ ನಾವೇ ಮರ್ತು ಬಿಟ್ಟಿದ್ದೀವಿ. ಬೆಳೆಗಳು ಮರ್ತೋಗಿದ್ದಾವೆ, ಜೊತೆಗೆ ಅದೆಷ್ಟೋ ನಾಟಿ ಬೀಜಗಳು ಕಣ್ಮರೆ ಆಗಿವೆ. ಅವೆಲ್ಲ ನಮ್ಮ ಸಂಪತ್ತು ಅನ್ನೋ ಸಾಮಾನ್ಯ ತಿಳುವಳಿಕೆ ಕೂಡ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಈ ತೆಂಗಿನೆಣ್ಣೆದು ಅದೇ ಕಥೆ. ಹಿಂದೆ ನಮ್ ಪೂರ್ವಿಕರು ಈ ಎಣ್ಣೆನ ಎಲ್ಲದಕ್ಕೂ ಉಪಯೋಗ ಮಾಡ್ತಾ ಇದ್ರು. ಹಸಿ ತೆಂಗಿನ ತುರಿಯಿಂದ ತಾಜಾ ಎಣ್ಣೆ ತೆಗೆದು ಬಳಸೋದು ಆಗ ಮಾಮೂಲಿ ಆಗೋಗಿತ್ತು. ಕಾಯಿನ ಹಾಲು ಕಾಫಿ ಟೀ ಬಳಸ್ತಾ ಇದ್ರು ಅಂತೀನಿ. ಈಗಿನ ಜನ ಕೇಳಿದ್ರೆ ತಮಾಷೆ ಕಾಣಬಹುದು. ಈಗ್ಲೂ ಆ ರೀತಿ ಮಾಡ್ಕೊಂಡು ಕುಡಿದು ನೋಡ್ಬೋದವ್ವ. ಹಾಗೆಲ್ಲ ಅಂಗಡಿಯಿಂದ ಸಾಮಾನ್ ತರೋದು ಅಪರೂಪ ಆಗಿತ್ತು. ತಾವು ಬೆಳೆದ ಬೆಳೆಯಿಂದಲೇ ಎಲ್ಲಾ ತರದ ಅಡಿಗೆ ಮಾಡೋ ಕಲೆ ಜ್ಞಾನ ಅವರಿಗಿತ್ತು. ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಆ ಕಾಲದಲ್ಲಿ ತುಂಬಾ ಚೆನ್ನಾಗಿತ್ತು. ಅದನ್ನೇ ಅಲ್ವಾ ಗಾಂಧೀಜಿ ಅವರು ಗ್ರಾಮ ಸ್ವರಾಜ್ಯ ಅಂತ ಕರೆದಿದ್ದು. ನೀವ್ ಹೇಳ್ದಂಗೆ ನಾವೆಲ್ಲ ನಮ್ಮ ಉತ್ಪನ್ನಗಳ ಮಹತ್ವ ತಿಳಿದು ಅದನ್ನ ಬಳಸ್ಬೇಕು, ಇತರರಿಗೂ ಕೂಡ ಮನವರಿಕೆ ಮಾಡಬೇಕು. ಈ ತೆಂಗಿನ ಎಣ್ಣೆಯಲ್ಲಿ ಏನ್ ಒಳ್ಳೆ ಅಂಶಗಳಿವೆ ಅನ್ನೋದನ್ನ ಸ್ವಲ್ಪ ಹೇಳು ಗಂಗಮ್ಮ. ತೆಂಗನ್ನ ಡಾಕ್ಟರ್ ತೆಂಗು ಅಂತಾನು ಕರೀತಾರೆ. ಹೃದಯದ ಆರೋಗ್ಯಕ್ಕೆ ಇದ್ರ ಬಳಕೆಯಿಂದ ತುಂಬಾ ಅನುಕೂಲ ಇದೆ. ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಒಂದೆರಡು ಚಮಚ ತಾಜಾ ತೆಂಗಿನೆಣ್ಣೆ ಕುಡಿದ್ರೆ ನಮ್ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯ ಎರಡನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು. ಈ ಕೊಲೆಸ್ಟ್ರಾಲ್ ಅನ್ನೋ ಬಗ್ಗೆ ಕೇಳಿದಿರಲ್ಲ? ಗೊತ್ತೇಳವ, ಹೃದಯಕ್ಕೆ ಅದರಿಂದ ತುಂಬಾ ಅಪಾಯ ಅಂತೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಇಲ್ಲದ ರೀತಿ ನೋಡ್ಕೋಬೇಕಂತೆ. ಹೌದೌದು, ಎಲ್ಲಿ ನೋಡಿದ್ರು ಇತ್ತೀಚೆಗೆ ಬರೀ ಅದರದೇ ಸುದ್ದಿ. ತುಂಬಾ ಜನ ಹಾರ್ಟ್ ಅಟ್ಯಾಕ್ ನಿಂದ ಸಾಯ್ತಾ ಇದ್ದಾರೆ, ಅದಕ್ಕೆಲ್ಲ ಕೊಲೆಸ್ಟ್ರಾಲೇ ಕಾರಣ ಅಂತಾರೆ. ಅಯ್ಯೋ, ಅದನ್ನೇನು ಹೇಳೋದು, ಎಷ್ಟೋ ಜನ ಭಯ ಬಿದ್ದು ಎಣ್ಣೆ ತಿನ್ನೋದನ್ನೇ ಬಿಟ್ಟಿದ್ದಾರೆ ಅಂತೀನಿ. ಅದೇನೋ ಹೇಳ್ತಾರಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಹೊಣೆ ಅಂತ. ಹಂಗಾಯ್ತು, ಕೊಲೆಸ್ಟ್ರಾಲ್ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಅಂಶನೇ. ಮೆದುಳು ಮತ್ತೆ ನರವ್ಯೂಹ ಕೆಲಸ ಮಾಡೋದಕ್ಕೆ ಇದು ಕೂಡ ಬೇಕು. ದೇಹದ ಆಯಾಸ ಕಡಿಮೆ ಮಾಡೋದಕ್ಕೆ ಇದು ಬೇಕೇ ಬೇಕಂತೆ. ಇದೇನಪ್ಪ ಹೊಸ ವಿಷಯ, ಯಾವ್ದಕ್ಕೆ ಹೆದರಿಕೊಂಡಿದ್ವಿ, ಅದನ್ನೇ ತಿನ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅವರು ಇವರು ಹೇಳಿದ್ನೆಲ್ಲ ನಿಜ ಅಂದ್ಕೊಂಡು ಅದನ್ನೇ ನಂಬರ್ ನಾವು. ಸತ್ಯ ಯಾವುದು ಸುಳ್ಳು ಯಾವುದೋ ಯಾರಿಗ್ ಗೊತ್ತು? ನಿಮ್ಗಾದ್ರೂ ಹೆಂಗವ ಗೊತ್ತು ಇದೆಲ್ಲ? ನಮ್ ಪರಿಚಯದವರು ಅಣೆಕಟ್ಟು ವಿಶ್ವನಾಥ್ ಅನ್ನೋ ತೆಂಗಿನ ತಜ್ಞರು ಇದ್ರ ಕುರಿತು ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನೆಲ್ಲ ಪುಸ್ತಕದಲ್ಲಿ ಬರ್ದಿದ್ದಾರೆ. ಎಷ್ಟೆಲ್ಲ ವಿಚಾರ ಅದ್ರಲ್ಲಿದಾವೆ ಅಂತೀರಾ? ನಾನು ಆಗ್ಲೇ ಹೇಳಲಿಲ್ವಾ, ದೇಹಕ್ಕೆ ಎಲ್ಲದೂ ಬೇಕು, ಯಾವ್ದು ಅತಿ ಆಗ್ಬಾರ್ದು ಅಷ್ಟೇ. ಹಂಗಾದ್ರೆ ಹೃದಯಘಾತ ಆಗೋದಿಕ್ಕೆ ಇನ್ನೇನ್ ಕಾರಣ ಹೇಳವ? ಅಯ್ಯೋ ಬಿಡವ, ಅದೆಲ್ಲ ನಾವು ಪಡ್ಕೊಂಬಂದಿದ್ದು ಅಷ್ಟೇ. ಅದಕ್ಕೆಲ್ಲ ಕಾರಣ ಕೊಡ್ತಾ ಕೂತ್ರೆ ಆಯ್ತು ನೋಡು. ನೀನ್ ಹೇಳೋದ್ ನಾನು ಒಪ್ಪಲ್ಲ ಬಿಡು. ಬರೀ ಪಡೆದ್ ಬಂದಿದ್ದು ಅಂತ ಹೇಳಿದ್ರೆ ಆಯ್ತಾ? ನಮ್ ತಪ್ಪು ಏನು ಇಲ್ವಾ? ನಮ್ ತಪ್ಪು ಮುಚ್ಚಿಟ್ಟು ಗ್ರಾಹಗತಿ ಅಂತ ಹೇಳೋದೇ ಆಗೋಯ್ತು. ಇನ್ನಾದ್ರೂ ಸ್ವಲ್ಪ ಬದ್ಲಾಗೋಣ. ಅದೇ ಹೇಳು ಸರಿಯಾದ ಮಾತು. ಹೃದಯದ ಕಾಯಿಲೆಗಳಿಗೆ ಮುಖ್ಯವಾದ ಕಾರಣ ಧೂಮಪಾನ ಮದ್ಯಪಾನ ಮಾಡೋದು. ಕೆಲ್ಸ ಮಾಡದೆ ಯಾವಾಗ್ಲೂ ಸುಮ್ನೆ ಕೂತ್ಕೊಳ್ಳೋರಿಗೆ ಈ ಕಾಯಿಲೆ ಜಾಸ್ತಿ ಅಂತೆ. ವಿಪರೀತ ತೂಕ ಇರೋರು ತುಂಬಾ ಬೊಜ್ಜಿದ್ರು ಕೂಡ ಈ ರೋಗ ಬರುತ್ತೆ ಅಂತ ಹೇಳ್ತಾರಪ್ಪ. ಜೊತೆಗೆ ಮಾನಸಿಕ ಒತ್ತಡ ಇದ್ರೆ, ರಕ್ತದ ಒತ್ತಡ ಇದ್ರೆ, ಸರಿಯಾಗಿ ನಿದ್ದೆ ಮಾಡದೆ ಇದ್ರೆ ಕೂಡ ಹೃದಯಾಘಾತ ಸಮಸ್ಯೆ ಜಾಸ್ತಿ ಆಗುತ್ತೆ. ಆಹಾರ ಪದ್ಧತಿ ಸರಿ ಇಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ ಅಂತ ಯಾರೋ ಹೇಳ್ತಾರಪ್ಪ. ಅದಂತೂ ನಿಜ. ಸಾಧ್ಯವಾದಷ್ಟು ನೈಸರ್ಗಿಕ ಆಹಾರ ಉಪಯೋಗಿಸ್ಬೇಕು, ಧಾರಾಳವಾಗಿ ನೀರ್ ಕುಡಿಬೇಕು, ಮೈ ಕೈಗೆ ಕೆಲಸ ಕೊಡ್ಬೇಕು, ಮಿತವಾದ ವ್ಯಾಯಾಮನು ಮಾಡ್ಬೇಕು, ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ಇಲ್ದೇ ಇರೋ ದುರಾಸೆ ಹೊಟ್ಟೆ ಕಿಚ್ಚು ಇದ್ರೆ ಎಲ್ಲ ರೋಗನು ಬಂದು ಒಕ್ಕರಿಸಿಕೊಳ್ತಿತ್ತೆ. ಅದಿರ್ಲಿ, ತೆಂಗಿನ ಎಣ್ಣೆ ಮಹತ್ವ ಏನ್ ಹೇಳವ? ಮಾನವನ ಜೀವಕೋಶಗಳಿಗೆ ಕೊಲೆಸ್ಟ್ರಾಲ್ ಬೇಕಾದಾಗ ಅದ್ರ ಪೂರೈಕೆ ಮತ್ತೆ ನಿಯಂತ್ರಣವನ್ನ HDL ಮತ್ತೆ LDL ಅನ್ನೋ ಹೆಸರಿನ ಲಿಪೋಪ್ರೋಟೀನ್ಗಳು ಮಾಡ್ತವೆ. ಮನುಷ್ಯನ ದೇಹಕ್ಕೆ ಏನೆಲ್ಲ ಬೇಕವ? ಪ್ರಕೃತಿ ಎಲ್ಲ ವ್ಯವಸ್ಥೆನು ಎಷ್ಟು ಸರಿಯಾಗಿ ಮಾಡಿರುತ್ತೆ. ನಾವೇ ತಿನ್ನಬಾರದು ತಿಂದು ಕುಡಿಬಾರದು ಕುಡಿದು ನಮ್ಮ ಆರೋಗ್ಯನೆಲ್ಲ ಹಾಳು ಮಾಡ್ಕೊಳ್ತೀವಿ. ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ ಅನ್ನೋ ಸಣ್ಣ ತಿಳುವಳಿಕೆ ಕೂಡ ನಮಗಿಲ್ಲ. ಅದಿರ್ಲಿ, ಆಗ್ಲೇ ಅದೇನು ಹೇಳ್ತಿದ್ದಲ್ಲವ ಅದನ್ನ ಹೇಳವ. ಆ ಪ್ರೋಟೀನ್ಗಳ ಬಗ್ಗೆನೆ ಅಲ್ಲ, ಇನ್ನು ಹೆಚ್ಚಿನ ವಿಚಾರ ಇದ್ರೆ ಅದನ್ನು ತಿಳಿಸವ. ಈ ಪ್ರೋಟೀನ್ಗಳಲ್ಲಿ LDL ಹೆಚ್ಚಾದ್ರೆ ಹೃದಯಕ್ಕೆ ಅಪಾಯ ಹೆಚ್ಚು, ಆದ್ರೆ HDL ಹೆಚ್ಚಾದ್ರೆ ಹೃದಯದ ಆರೋಗ್ಯಕ್ಕೆ ಒಳ್ಳೇದು. ಪ್ರಕೃತಿ ದತ್ತವಾದ ಶುದ್ಧವಾದ ತೆಂಗಿನೆಣ್ಣೆಯಲ್ಲಿ HDL ಅಂಶ ಜಾಸ್ತಿಯಾಗಿ ಸಿಗುತ್ತೆ. ಶ್ರೀಲಂಕಾದಲ್ಲಿ ಹೃದಯ ರೋಗ ಕಡಿಮೆ ಅಂತೆ, ಹಂಗಂತ ಸಂಶೋಧನೆಗಳು ಹೇಳ್ತವಪ್ಪ. ಅದ್ಯಾಕವ ಅಲ್ಲಿ ಕಡಿಮೆ ಅಂತ? ಅಲ್ಲಿ ಕೂಡ ತೆಂಗಿನ ಬೆಳೆ ಹೆಚ್ಚು, ಅಲ್ಲಿನ ಜನ ಕಾಯಿ ಕೊಬ್ಬರಿ ಎಣ್ಣೆ ಬಳಸ್ತಾರ. ಅಲ್ಲೂ ತೆಂಗಿನ ತೋಟ ಇದೆಯಾ? ನೀವ್ ಹೇಳಿದ್ ನಿಜ, ಅಲ್ಲಿ ತೆಂಗ್ ಬೆಳೀತಾರೆ. ಅಷ್ಟೇ ಅಲ್ಲ, ತೆಂಗಿನ ಎಣ್ಣೆನೂ ಬಳಸ್ತಾರೆ. ಅದಕ್ಕೆ ಅಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕಡಿಮೆ. ಬರೀ ಅಷ್ಟೇ ಅಲ್ಲ, ರೋಗಗಳಿಗೆ ಕಾರಣವಾಗುವ ಅನೇಕ ವೈರಸ್ಗಳನ್ನ ಕೂಡ ತೆಂಗಿನ ಎಣ್ಣೆ ಕೊಲ್ಲುತ್ತೆ. ಆ ಮೂಲಕ ನಮ್ಮ ಆರೋಗ್ಯನ ರಕ್ಷಣೆ ಮಾಡುತ್ತೆ. ಬಾಯಲ್ಲಿ ಉಣ್ಣಾದ್ರೆ ಕೊಬ್ಬರಿ ಎಣ್ಣೆಯಿಂದ ವಾಸಿಯಾಗುತ್ತೆ ಅಂತ ಹೇಳೋರು ಅಲ್ಲಿನ ಕಾಯಿಲೆಗಳಿಗೂ ಬಳಸಬಹುದು ಅಂತ ಇದ್ರು. ದೇಹಕ್ ಬೇಕಾದ ಶಕ್ತಿನ ಬೇಗ ಪೂರೈಸುತ್ತೆ. ಸಕ್ಕರೆ ಕಾಯಿಲೆಗೂ ಕೂಡ ಒಳ್ಳೇದು. ಚರ್ಮಕ್ಕೆ ನಿರಂತರವಾಗಿ ಹಚ್ಕೊಂಡ್ರೆ ಸುಕ್ಕು ಬರೋದನ್ನು ತಡೆಯುತ್ತೆ. ಅದಕ್ಕೆ ನೋಡವ, ನಮ್ಮಜ್ಜಿಗೆ ಈ ನಾಡಿ ವಯಸ್ಸಾದ್ರೂ ಮುಖದಲ್ಲೊಂದು ನೆರಿಗೆ ಇಲ್ಲ, ಒಂದು ಬಿಳಿ ಕೂದಲು ಇಲ್ಲ ಅಂತೀನಿ. ಹೇಳ್ತಾ ಹೋದ್ರೆ ಕೊನೆ ಇಲ್ಲ. ತೆಂಗಿನ ಉಪಯೋಗ ಒಂದ ಎರಡ, ಅದಕ್ಕೆ ಅಲ್ವಾ ಅದನ್ನ ಅಮೃತ ಅಂತ ಕರೆಯೋದು. ನೋಡ್ರವ್ವ, ಎಲ್ಲಾ ಕಾಯಿಲೆಗೂ ಮನೆಯಲ್ಲೇ ಮದ್ದೈತಿ, ನಮಗ್ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಹೇಳೋದು, ಆಹಾರನೇ ಔಷಧಿ ಆಗಬೇಕು ಹೊರತು ಔಷಧಿನೇ ಆಹಾರ ಆಗಬಾರದು ಅಂತ. ಈ ಭೂಮಿಲಿ ಬೆಳೆಯೋ ಎಲ್ಲ ಗಿಡ ಮರಗಳಲ್ಲೂ ಒಂದಲ್ಲ ಒಂದು ಔಷಧಿ ಗುಣ ಇದ್ದೇ ಇರುತ್ತೆ. ಇದನ್ನ ವಿಶ್ವನಾಥ್ ಅಂತ ಪ್ರಗತಿಪರ ರೈತರು ಸಂಶೋಧಕರು ನಮ್ಗೆ ತಿಳಿಸಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳೋದನ್ನ ಮೊದ್ಲು ಕೇಳಿ. ಪ್ರತಿಯೊಬ್ಬ ರೈತರು ವಿಜ್ಞಾನಿಗಳಾಗ್ಬೇಕು ಅನ್ನೋದೇ ಅವ್ರ ಆಸೆ. ಯಾವ ಬೆಳೆಯಲ್ಲಿ ಏನ್ ಮಹತ್ವ ಇದೆ ಅನ್ನೋ ಬಗ್ಗೆ ನಾವು ತಿಳಿಬೇಕು, ಬೇರೆಯವರಿಗೂ ತಿಳಿಸ್ಬೇಕು. ನಾವು ಉತ್ತಿ ಬಿತ್ತಿ ಬೆಳೆಯೋದರ ವಿಷಯದಲ್ಲಿ ನಮಗೆ ಮಾಹಿತಿ ಇಲ್ಲ ಅಂದ್ರೆ ಅದು ಒಂದ್ ರೀತಿ ನಮಗೆ ಅವಮಾನವೇ ಅಲ್ವಾ? ರೈತರು ಉತ್ಪಾದಕರು, ಸಂಶೋಧಕರು, ವ್ಯಾಪಾರಿಗಳ ಜೊತೆಗೆ ಉದ್ಯಮಿಗಳು ಆಗಬೇಕು. ಆವಾಗ ಮಾತ್ರ ನಮ್ ಬದುಕು ಯಶಸ್ವಿ ಆಗೋದು. ಹೌದೌದು, ನಾನಂತೂ ಈ ಇವತ್ತಿನಿಂದಲೇ ಕೊಬ್ಬರಿ ಎಣ್ಣೆ ಬಳಸಕ್ ಪ್ರಾರಂಭ ಮಾಡ್ತೀನಪ್ಪ. ಅಷ್ಟು ಮಾತ್ರ ಅಲ್ಲ, ನಿಮ್ ಪರಿಚಯದವರು, ನೆಂಟ್ರು, ಇಷ್ಟ್ರು ಎಲ್ರಿಗೂ ಇದ್ರ ಮಹತ್ವನ ತಿಳಿಸ್ ಹೇಳ್ಬೇಕು. ನಾನೇ ನೋಡಿ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಈ ಬಗ್ಗೆ ಹೇಳ್ತೀನಿ. ಪ್ರತಿ ತಿಂಗಳು 100 ಲೀಟರ್ ಎಣ್ಣೆನ ನಾನೇ ಕೇಳ್ದವ್ರಿಗೆ ಮಾಡಿಸ್ಕೊಡ್ತೀನಿ. ಈಗಿನ ಜನ ತಾವು ಬೆಳೆದ ಬೆಳೆ ಅಥವಾ ಬೇರೆಯವರ ಹತ್ರ ಕೊಂಡು ತಂದು ತೆಂಗಿನಕಾಯಿ, ಕೊಬ್ಬರಿ, ಶೇಂಗಾ ಬೀಜ, ಹುಚ್ಚೆಳ್ಳು ಇತ್ಯಾದಿಗಳಿಂದ ಎಣ್ಣೆ ಮಾಡಿಸಿ ಬಳಸೋಕೆ ಪ್ರಾರಂಭ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ವೇನವ? ಇದರಿಂದ ಜನಗಳು ಕಲಬೆರಕೆ ಪದಾರ್ಥ ತಿನ್ನೋ ತಪ್ಪುತ್ತೆ, ಅವ್ರ ಆರೋಗ್ಯನೂ ಸುಧಾರಿಸುತ್ತೆ. ಆದ್ರೂ ಕೂಡ ಕೊಂಡು ತರೋ ಎಣ್ಣೆಗಿಂತ ನಾವು ಮಾಡಿಸೋ ಎಣ್ಣೆ ಸ್ವಲ್ಪ ದುಬಾರಿ ಅಲ್ವಾ? ಅನಾರೋಗ್ಯ ಆದಾಗ ನಾವು ಖರ್ಚು ಮಾಡೋ ಹಣ, ನಾವು ಪಡೋ ಕಷ್ಟಕ್ಕೆ ಲೆಕ್ಕ ಹಾಕಿದ್ರೆ ಇದೇನ್ ದುಬಾರಿ ಅಲ್ಲ ಬಿಡು. ಇದನ್ನೆಲ್ಲ ಕೂಡ ಜನರಿಗೆ ಮನವರಿಕೆ ಮಾಡಬೇಕಾದ್ದು ನಮ್ ಹೊಣೆ. ಅದ್ರ ಅರಿವು ಎಲ್ಲಾ ರೈತರಿಗೂ ಬರಬೇಕು. ನೀನ್ ಹೇಳೋದು ನಿಜ, ನಾವು ನೀವೆಲ್ಲ ಸೇರಿ ಈಗಿನಿಂದಲೇ ಈ ಕೆಲಸವನ್ನ ಪ್ರಾರಂಭ ಮಾಡೋಣ. ಬದಲಾವಣೆ ಮೊದಲು ನಮ್ಮಿಂದಲೇ ಶುರುವಾಗ್ಲಿ, ಆಗ ಮಾತ್ರ ಬೇರೆಯವರಿಗೆ ಹೇಳೋದಕ್ಕೆ ಅಧಿಕಾರ ನಮಗೂ ಬರುತ್ತೆ. ನಡೀರಿ, ಈಗ್ಲೇ ನಾವು ಹೋಗಿ ಕೊಬ್ಬರಿ ಎಣ್ಣೆಯನ್ನ ಮಾಡಿಸ್ಕೊಂಬರೋಣ. ನೀನೊಬ್ಳೆ ಅಲ್ಲ ಕಣವ್ವ, ನಾನು ಬರ್ತೀನಿ, ನಡಿ. ನಾವು ಜೊತೆಗ್ ಬರ್ತೀವಿ. ಹೊಸ್ದಾಗಿ ಎಣ್ಣೆ ಮಾಡಿಸೋಕೆ ಹೋಗ್ತಾ ಇದ್ದೀರಾ, ಹೆಂಗೆ ಏನು ಅನ್ನೋದನ್ನ ನಿಮ್ಗೆ ಸ್ವಲ್ಪ ತೋರಿಸ್ಕೊಟ್ಟಂಗು ಆಗುತ್ತೆ. ಸರಿಯಾಗಿ ಹೇಳ್ದೆ ಕಣವ, ನಡಿ ನಾನು ಬರ್ತೀನಿ, ಎಲ್ರ ಜೊತೆಗ್ ಹೋಗಿ ಬರೋಣ. ಬರ್ರವ, ಹೋಗೋಣ. ಇದುವರೆಗೂ ತೆಂಗಿನ ಎಣ್ಣೆಯ ಅಮೃತ ಶಕ್ತಿ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಕುಮಾರಿ ಐಶ್ವರ್ಯ ಭಾರತಿ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳಿ ಅಂಗಾಂಶ ಕೃಷಿಯ ಮಹತ್ವ ಕುರಿತು ಹಿರಿಯೂರು ಬಬ್ಬರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎನ್ ರಮೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಬಿ ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಂಗಾಂಶ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಅಂಗಾಂಶ ಕೃಷಿ ಅಂದ್ರೆ ಏನು, ಯಾವ ತರ ಇದನ್ನ ಬೆಳೆಸ್ತಾರೆ, ಇದರ ಒಂದು ಪ್ರಾಮುಖ್ಯತೆ ಮತ್ತು ಅದರ ಲಾಭಗಳೇನು, ರೈತರಿಗೆ ಆದಾಯದಲ್ಲಿ ಯಾವ ರೀತಿ ಒಂದು ಪ್ರಭಾವ ಬೀರುತ್ತೆ ಈ ಅಂಗಾಂಶ ಕೃಷಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಪಡೆಯೋಣ.

ಆ ಲ್ಯಾಬೊರೇಟರಿ ಅಂಗಾಂಶ ಕೃಷಿ ಪ್ರಯೋಗಾಲಯಗಳನ್ನ ಯಾವ ತರ ಸ್ಥಾಪನೆ ಮಾಡ್ಕೋಬೇಕು, ಅದಕ್ಕೆ ರಾಜ್ಯ ಸರ್ಕಾರದಿಂದ ಕೆಲವು ಸ್ಕೀಮ್ಸ್ ಕೂಡ ಬರ್ತದೆ. ಆ ಸ್ಕೀಮ್ಗಳಲ್ಲಿ ನೀವು ಒಂದು ಪ್ರಾಜೆಕ್ಟ್ ಬರೆದು ಅವರಿಗೆ ನಬಾರ್ಡ್ಗಾಗಲಿ ಇಲ್ಲ ಅಂತೇಳಿ ಅಂದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಲ್ಲಾಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಸಬ್ಮಿಷನ್ ಮಾಡಿದ್ರೆ ಯುವಕರು, ಅದರಿಂದ ಒಂದು 50% ಸ್ವಲ್ಪ 70% ಸಬ್ಸಿಡಿ ಬರ್ತದೆ. ನೀವು ಒಂದು ಸ್ವಲ್ಪ ರಿಸ್ಕ್ ತಗೋಬೇಕಾಗ್ತದೆ, ಯಾಕಂದ್ರೆ ಯುವಕರಿಗೆ ಇದು ಹೇಳ್ತಾ ಇದ್ದೀನಿ, ಕೃಷಿಯಲ್ಲಿ ಡಿಪ್ಲೊಮಾ ಮಾಡಿರ್ತೀರಾ, ತೋಟಗಾರಿಕೆಯಲ್ಲಿ ಡಿಪ್ಲೊಮಾ ಮಾಡಿರ್ತೀರಾ, ನೀವು ಒಂದು ಸ್ವಲ್ಪ ಒಂದು 3 ತಿಂಗಳು 4 ಇಲ್ಲ ಅಂತೇಳಿದ್ರೆ ಒಂದು 6 ತಿಂಗಳು ಟ್ರೈನಿಂಗ್ ತಗೊಂಡು ಬೇಕಾದ್ರೆ ನೀವು ಈ ಸ್ಟಾರ್ಟ್ಅಪ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬಿಟ್ಟು ಇಂಥ ಕಂಪನಿಗಳನ್ನೆಲ್ಲ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಯಾಕಂದ್ರೆ ಮುಂದೆ ಕಂಪ್ಲೀಟ್ ಆಗಿ ಎಲ್ಲಾನು ಹೆಚ್ಚು ಕಡಿಮೆ ನನಗನ್ನಿಸ್ದಂಗೆ ಒಂದು ಆಸ್ ಎ ಸೈಂಟಿಸ್ಟ್ ಇಲ್ಲಾಂದ್ರೆ ವಿಜ್ಞಾನಿಯಾಗಿ ಒಂದು 70% ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಬಂದೇ ಬರ್ತದೆ ಎಲ್ಲ. ಯಾಕಂದ್ರೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ರೈತರಿಗೆ. ನೀವು ಎಲ್ಲೋ ಒಂದು ಕಡೆ ಚೆನ್ನಾಗಿ ಬೆಳೆ ಬಂದು ಇನ್ನೊಂದು ಕಡೆ ಸುಮಾರು ಚೆನ್ನಾಗಿ ಬೆಳೆ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಒಂದು ಎಕರೆಯಲ್ಲಿ ಬೆಳೆದಾಗ ಎಕರೆನು ಒಂದೇ ತರ ಇರಬೇಕು ಇಳುವರಿ, ಪ್ರತಿಯೊಂದು ಗಿಡನೂ ಒಂದೇ ತರ ಇರಬೇಕು ಪ್ರತಿಯೊಂದು. ಈಗ ಸಪೋಸ್ ನೀವು ಯಾವ್ದಾದ್ರು ಒಂದು ಟೊಮೆಟೊ ಬೆಳಿತೀರಾ ಅಂತೇಳಿ ಅಂದ್ರೆ ಆ ಟೊಮೆಟೊ ಆ ಮೂಲೆಯಲ್ಲಿ ಏನು ಈಲ್ಡ್ ಇದೆಯೋ ಇನ್ನೊಂದು ಮೂಲೆಗೆ ಬಂದಾಗ ಆ ಇನ್ನೊಂದು ಸಸಿ ಕೂಡ ಅದೇ ಈಲ್ಡ್ ಇರಬೇಕು, ಆವಾಗಲೇ ರೈತನಿಗೆ ಆದಾಯ ಆಗೋದು. ಇಲ್ಲ ಅಂತೇಳಿ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ. ಇಲ್ಲಾಂದ್ರೆ ನಾವು ಎಷ್ಟೋ ಇನ್ವೆಸ್ಟ್ಮೆಂಟ್ ನೋಡ್ತಾ ಇರ್ತೀರಾ, ಎಷ್ಟು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ಈಗ ನೀವು ಅಗ್ರಿಕಲ್ಚರ್ ಅಂತೇಳಿ ನಿಮಗೆ ಗೊತ್ತಿದೆ ಕೊಟೇಷನ್, ವ್ಯವಸಾಯನ ನೀನ್ ಸಾಯನ ಅಂತೇಳಿ ಅಂತ ಇರ್ತಾರೆ. ಬಟ್ ನಾವು ಒಂದು ಸ್ವಲ್ಪ ಸಾಂಪ್ರದಾಯಿಕ ಪದ್ಧತಿಗಳನ್ನ ಕೂಡ ಅಳವಡಿಸಿಕೊಂಡು ಸಾಂಪ್ರದಾಯಿಕ ಪದ್ಧತಿಗಳ ಜೊತೆಗೆ ಆಧುನಿಕ ಪದ್ಧತಿಗಳನ್ನ ಎರಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ಏನು ಅನ್ಎಂಪ್ಲಾಯ್ಮೆಂಟ್ ಏನಿದೆ ಇದಕ್ಕೆಲ್ಲ ಒಂದು ಸೂಕ್ತ ಉತ್ತರವನ್ನು ನಾವು ಕಂಡ್ಕೋಬಹುದು. ಯುವಕರು ನೀವು ಅನೇಕ ಕಂಪನಿಗಳಲ್ಲಿ ಬೇಕಾದ್ರೆ ನೀವು ಟ್ರೈನಿಂಗ್ ಮಾಡ್ಬೋದು. ಈಗ ರೈತರಿಗೇನೆ ಸಪೋಸ್ ಏನಾದರೂ ಗಿಡಗಳು ಸಸಿಗಳು ಬೇಕು ಅಂತೇಳಿ ಅಂದರೆ ನಿಮಗೆ ಬನಾನ ಬೇಕು, ಬೇರೆ ಯಾವುದಾದ್ರು ಹೂವಿನ ಬೆಳೆಗಳಲ್ಲಿ ಬೇಕು ಅಂತೇಳಿ ಅಂದರೆ ಹುಳಿಮಾವು ಬಯೋಸೆಂಟ್ರಲ್ಲಿ ಸಿಗ್ತದೆ, ಮತ್ತು ಪ್ರೈವೇಟ್ ಕಂಪನಿಗಳು ಅನೇಕ ಪ್ರೈವೇಟ್ ಕಂಪನಿಗಳು ಇತ್ತೀಚೆಗೆ ಬಂದಿದೆ ಭಾಳ ಒಳ್ಳೆ. ಈಗ ಅನೇಕ ಕಂಪನಿಗಳು ಈ ಥರ ಟಿಶ್ಯೂಕಲ್ಚರ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಉತ್ತಮವಾದ ಸಸಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳ್ತಾ ಇದ್ದೆ. ತಾವು ಹೇಳ್ದಂಗೆ ಒಂದು ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ, ಅದೇ ರೀತಿ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅದರ ಒಂದು ಸಸಿ ಅಥವಾ ಮೊಳಕೆ ಬೀಜ ಅದರ ಗುಣಮಟ್ಟ ಚೆನ್ನಾಗಿದ್ರೇನೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಾವು ಹೇಳ್ಬೋದು. ಈಗ ನೀವು ಏನು ಹೇಳಿದ್ರಲ್ಲ ಅಂಗಾಂಶ ಕೃಷಿ, ಇದರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಯಾಕಂದ್ರೆ ಇಳುವರಿಯಲ್ಲಿ ಸಾಕಷ್ಟು 20-30% ಹೆಚ್ಚಿಗೆ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಇದರಿಂದ ಉತ್ತಮ ಗುಣಮಟ್ಟದ ಒಂದು ಬೆಳೆಯನ್ನು ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಾವು ಮಾಹಿತಿ ಮಾಡಿಕೊಟ್ರಿ. ಈ ಒಂದು ಅಂಗಾಂಶ ಕೃಷಿ ಬಗ್ಗೆ ತಮ್ಮನ್ನು ಸಂಪರ್ಕಿಸಿದ್ರೆ ಮಾಹಿತಿ ಬೇಕಂತೇಳಿ ತಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು ನಮ್ಮ ರೈತ ಬಾಂಧವರು? ನಾನು ಇಲ್ಲೇ ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಬಬ್ಬು ಫಾರ್ಮಲ್ಲಿ ನಾನು ಸಹಾಯಕ ಪ್ರಾಧ್ಯಾಪಕರಾಗಿ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಮೊಬೈಲ್ ನಂಬರ್ ಬಂದು 8726255570. ಇದು ನನ್ನ ಮೊಬೈಲ್ ನಂಬರ್ ಆಗಿರ್ತದೆ. ಯಾರಿಗಾದರೂ ಯಾವುದಾದ್ರೂ ಅಂಗಾಂಶ ಕೃಷಿ ಸಸ್ಯಗಳು ಬೇಕು ಅಂತೇಳಿ ಅಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ, ನಾನು ನಿಮಗೆ ಕೊಡಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ, ಅಂಗಾಂಶ ಕೃಷಿಯಿಂದ ಏನೆಲ್ಲ ಉಪಯೋಗಗಳಿದ್ದಾವೆ, ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಇದುವರೆಗೂ ಅಂಗಾಂಶ ಕೃಷಿಯ ಮಹತ್ವ ಕುರಿತು ಹಿರಿಯೂರು ಬಬ್ಬುರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಎನ್ ರಮೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದೀಗ ಪೇಟೆ ಧಾರಣೆ. ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,900 ರೂಪಾಯಿಗಳು, ಗರಿಷ್ಠ 5,040 ರೂಪಾಯಿಗಳು. ಹರಳು ಬೀಜ ಕ್ವಿಂಟಲ್ಗೆ ಕನಿಷ್ಠ 6,311 ರೂಪಾಯಿಗಳು, ಗರಿಷ್ಠ 6,359 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 4,860 ರೂಪಾಯಿಗಳು, ಗರಿಷ್ಠ 6,586 ರೂಪಾಯಿಗಳು. ಅಲಸಂದೆ ಕ್ವಿಂಟಲ್ಗೆ ಕನಿಷ್ಠ 6,969 ರೂಪಾಯಿಗಳು, ಗರಿಷ್ಠ 7,009 ರೂಪಾಯಿಗಳು. ಜೋಳ ಕ್ವಿಂಟಲ್ಗೆ ಕನಿಷ್ಠ 1,911 ರೂಪಾಯಿಗಳು, ಗರಿಷ್ಠ 2,859 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,061 ರೂಪಾಯಿಗಳು, ಗರಿಷ್ಠ 2,153 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,089 ರೂಪಾಯಿಗಳು, ಗರಿಷ್ಠ 2,525 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ಕ್ವಿಂಟಲ್ಗೆ ಕನಿಷ್ಠ 43,809 ರೂಪಾಯಿಗಳು, ಗರಿಷ್ಠ 45,600 ರೂಪಾಯಿಗಳು. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 4,600 ರೂಪಾಯಿಗಳು, ಗರಿಷ್ಠ 7,739 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,170 ರೂಪಾಯಿಗಳು, ಗರಿಷ್ಠ 4,701 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 5,000 ರೂಪಾಯಿಗಳು, ಗರಿಷ್ಠ 8,000 ರೂಪಾಯಿಗಳು. ಸಪೋಟ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ತೆಂಗಿನಕಾಯಿ ಸಂಖ್ಯೆಗಳಲ್ಲಿ ಕನಿಷ್ಠ 10,000 ರೂಪಾಯಿಗಳು, ಗರಿಷ್ಠ 13,000 ರೂಪಾಯಿಗಳು. ದ್ರಾಕ್ಷಿ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಗಳು, ಗರಿಷ್ಠ 3,000 ರೂಪಾಯಿಗಳು. ಕರಬೂಜ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳು, ಗರಿಷ್ಠ 2,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 300